ಬಿಡುಗಡೆ ಮಾಡಿದೆ. ಇದು ಸಂಕರಣ ತಳಿಯಲ್ಲ, ಆದ್ದರಿಂದ ಪ್ರತಿ ಸಲ ಹೊಸ ಬೀಜ ಖರೀದಿ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ನೀರಾವರಿ ಹಾಗೂ ಒಣ ಬೇಸಾಯದಲ್ಲೂ ಸಹ ಈ ಬೆಳೆಯನ್ನು ಬೆಳೆಯಬಹುದು. ಒಣ ಬೇಸಾಯದಲ್ಲಿ ಬೇಸಿಗೆಯಲ್ಲಿ ಒಣಗಿ ಮಳೆಯಾದ ಕೂಡಲೇ ಮತ್ತೆ ಚಿಗುರಿ ಮೇವಿಗೆ ಕಟಾವಿಗೆ ಬರುತ್ತದೆ. ಈ ಬೆಳೆಯು ವಿಶಿಷ್ಟತೆ ಎಂದರೆ ಇದು ಹೆಚ್ಚು ಕವಲುಗಳು ಮತ್ತು ತೆಳುವಾದ ಕಾಂಡ ಹೊಂದಿದೆ. ಇದರಲ್ಲಿ ಶೇಕಡಾವಾರು ಎಲೆ ಅಂಶ ಹೆಚ್ಚಾಗಿರುವುದರಿಂದ ಇದೊಂದು ರುಚಿಕರ ಮೇವಾಗಿ ಮಾರ್ಪಟ್ಟಿದೆ. ಇದರಲ್ಲಿ ಹೆಚ್ಚು ಕಚ್ಚಾ ಸಸಾರಜನಕ ಪ್ರಮಾಣ ಶೇಕಡಾ 8.4% ಮತ್ತು ಕಡಿಮೆ ನಾರಿನಂಶ ಶೇಕಡಾ 34% ಇದೆ. ಜೊತೆಗೆ ಕೀಟ ಮತ್ತು ರೋಗಗಳಿಂದ ಅಬಾಧಿತ ಒಣಮೇವಾಗಿ ಸಹ ಶೇಖರಣೆಗೊಳಿಸಬಹುದು. ಬೀಜದಿಂದ ಒಂದು ಎಕರೆಗೆ ಸುಮಾರು 1-5 kg ಬೀಜ ಬೇಕಾಗ್ತದೆ. ಅಂತರ 30-15 cm ಅಷ್ಟು ಅಂತರ ಇರಬೇಕಾಗ್ತದೆ. ಒಂದು ಪ್ರತಿ ಕಟಾವು 40 ದಿನಗಳಿಗೊಮ್ಮೆ ಕಟಾವು ಮಾಡಬೇಕು. ಮತ್ತೆ ಒಟ್ಟು ವರ್ಷಕ್ಕೆ 5 ಕಟಾವು ನಾವು ಮಾಡಬಹುದು. ಇಳುವರಿ ಒಂದು ಎಕರೆಗೆ ಸುಮಾರು 40-60 ಟನ್ ಅಷ್ಟು ಒಂದು ಎಕರೆಗೆ ಹಸಿಮೇವನ್ನು ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ತೆಗೆದುಕೊಳ್ಳಬಹುದು. ಅದೇ ರೀತಿ ಈಗ ನಾವು ಮೇವಿನ ಸಜ್ಜೆ ಬಗ್ಗೆ ತಿಳಿಸಿದರೆ ಇದನ್ನು ಕಡಿಮೆ ಫಲವತ್ತತೆ ಇರುವ ಭೂಮಿಯಲ್ಲಿಯೂ ಸಹ ಬೆಳೆಯಬಹುದಾಗಿದೆ. 50 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಇದನ್ನು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳೆಯಬಹುದು. ಇದರಲ್ಲಿ ಮುಖ್ಯವಾಗಿ ದೀನ ಬಂದು ಮತ್ತು DRS ಬಿಟ್ಟು ಅಂತ ಹೊಸ ತಳಿಗಳು ಸೂಕ್ತ ನಮ್ಮ ಈ ಪ್ರದೇಶಕ್ಕೆ ಸೂಕ್ತವಾಗಿದೆ. ಈ ಪ್ರತಿ ಎಕರೆಗೆ 6 kg ಬೀಜವನ್ನು ಸಾಲಿಂದ ಸಾಲಿಗೆ 30 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಇಡೀ ಬೆಳೆಗೆ ಪ್ರತಿ ಎಕರೆಗೆ 40 kg ಸಾರಜನಕ, 25 kg ರಂಜಕ, 16 kg ಪೊಟಾಷ್ಗಳ ರಸಗೊಬ್ಬರಗಳು ನೀರಾವರಿಗೆ ಬೆಳೆಗೆ ಉಪಯೋಗಿಸಬಹುದು. ಈ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಎಕರೆಗೆ 25 kg ಸಾರಜನಕ, 16 kg ರಂಜಕ ಮತ್ತು 8 kg ಪೊಟಾಷ್ ಉಪಯೋಗಿಸಬಹುದು. ಈ ಪ್ರತಿ ಎಕರೆಗೆ ಮೂಲ ಬೆಳೆಯಿಂದ 10-12 ಟನ್ ಅಷ್ಟು ಕೂಳೆ ಹಾಗೂ ಕೂಳೆ ಬೆಳೆಯಿಂದ 5-6 ಟನ್ ಹಸಿಮೇವನ ಇಳುವರಿ ಸಹ ಪಡೆಯಬಹುದಾಗಿದೆ. ಬಹುಕಟಾವಿನ ಬೇವಿನ ಬೆಳೆಗಳ ಬಗ್ಗೆ ಹೇಳೋದಾದ್ರೆ ಈಗ ನಮಗೆ ಮುಖ್ಯವಾಗಿ ಬಹುವಾರ್ಷಿಕ ಅಂತ ಹೇಳಿದ್ರೆ ಈಗ ಒಂದು ಸಾರಿ ನಾವು ಕಡ್ಡಿ ಅಥವಾ ಬೇರು ನಾಟಿ ಮಾಡಿದ್ರೆ ಸುಮಾರು 1-10 ವರ್ಷ ತನಕ ನಮ್ಮ ಹೊಲದಲ್ಲಿ ನಾವು ನೋಡಬಹುದು ಸರ್. ಇದರ ಮುಖ್ಯ ತಳಿಗಳಂದ್ರೆ ತಿಳಿಸ್ಕೊಟ್ಟಾಗೆ ನೇಪೇರ್ ಆಗಿರ್ಬೋದು, ಗಿಣಿ ಹುಲ್ ಆಗಿರ್ಬೋದು, ಮತ್ತೆ ಅದೇ ರೀತಿ ಅಂಜನ ಹುಲ್ ಆಗಿರ್ಬೋದು, ರೋಡ್ಸ್ ಗ್ರಾಸ್ ಆಗಿರ್ಬೋದು, ಸಿಗ್ನಲ್ ಹುಲ್ ಆಗಿರ್ಬೋದು. ಇದರಲ್ಲಿ ಮೊದಲನೇದಾಗಿ ನೇಪೇರ್ ಹೈಬ್ರಿಡ್ ಅಂತ ಹುಲ್ಲಿನ ಬಗ್ಗೆ ತಿಳಿಸೋದಾದ್ರೆ ಈ ಬೆಳೆ ಅತ್ಯಂತ ಹೆಚ್ಚು ಮೇವಿನ ಇಳುವರಿ ಕೊಡುವಂತ ಬೆಳೆಯಾಗಿದೆ. ನೀರಾವರಿ ಅತ್ಯವಶ್ಯಕ. ಇದರಲ್ಲಿ IGFRI 3 ಮತ್ತು 7 ಮತ್ತೆ DHN 6, CO 1, 2, 3, 4, 5 ಇತ್ತೀಚಿನ ದಿನಗಳಲ್ಲಿ CO 6 ಅಂತ ಒಂದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸೂಪರ್ ನೇಪೇರ್ ಅಂತ ಹೊಸ ತಳಿಗಳು ಸಹ ನೇಪೇರ್ ತಳಿಯಲ್ಲಿ ಬಂದಿದೆ. ಈ ತಳಿಗಳಲ್ಲಿ ಎಲೆ ಅಂಶ ಹೆಚ್ಚಾಗಿದ್ದು ಸುಂಕಿನ ಅಂಶ ಕಮ್ಮಿ ಇರುತ್ತದೆ. ಇದರಲ್ಲಿ ಬೀಜ ಆಗದ ಕಾರಣ ರೈತರು ಬೇರುಳ್ಳ ಗಡ್ಡೆಗಳಿಂದಲೇ ಅಥವಾ ಕಡ್ಡಿಯಿಂದ ನಾಟಿ ಮಾಡಬೇಕು. ಈಗ ಒಂದು 3x3 ಸಾಲಿಂದ ಆದ್ರೆ 1 ಎಕರೆಗೆ 5,000 ಬೇರು ಅಥವಾ ಕಡ್ಡಿಗಳು ಬೇಕಾಗ್ತದೆ. ಇದನ್ನ ನಾಟಿ ಮಾಡಿದ ನಂತರ 75-90 ದಿವಸಕ್ಕೆ ಮೊದಲನೇ ಕಟಾವು ಮಾಡಬಹುದು. ನಂತರ ಪ್ರತಿ 45-50 ದಿನಗಳಲ್ಲಿ 2nd ಕಟಾವು ಅಥವಾ ಮೊದಲೇ ಸಬ್ಸಿಕ್ವೆಂಟ್ ಕಟಿಂಗ್ ಅಂತ ಮಾಡಬಹುದು. ವರ್ಷಕ್ಕೆ ಹೀಗೆ ಸುಮಾರು 6-8 ಕಟಾವು ಮಾಡಬಹುದು. ಅದರಲ್ಲಿ ಸುಮಾರು 1 ಎಕರೆಗೆ ಒಂದು ಪ್ರತಿ ವರ್ಷಕ್ಕೆ 100-120 ಟನ್ನಷ್ಟು ಹಸಿ ಮೇವು ಇಳುವರಿ ಪ್ರತಿ ಪಡಿಬಹುದು. ಈ ಬೆಳೆ ವಿಶೇಷವಾಗಿ ದೊಡ್ಡ ಪ್ರಮಾಣದ ಹೈನೋದ್ಯಮದ ರೈತರಿಗೆ ಹೆಚ್ಚು ಪ್ರಯೋಜನಕಾರಿ ಹಾಗೂ ಸಣ್ಣ ರೈತರಿಗೂ ಅಗತ್ಯಕ್ಕನುಗುಣವಾಗಿ ಬೆಳೆದು ಲಾಭ ಪಡೆಯಬಹುದು. ಅದೇ ರೀತಿ ಗಿಣಿ ಹುಲ್ಲು, ಇದರ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಉತ್ತಮ ಗುಣಮಟ್ಟದ ಮೇವು. ಇದರ ಮುಖ್ಯವಾಗಿ BG1 ಮತ್ತು BG2 ಹೊಸ ತಳಿಗಳು. ಇದನ್ನು ಬೀಜದಿಂದನೂ ಸಹ ನಾವು ಬಿತ್ತನೆ ಮಾಡಬಹುದು. ಇದು ಬೀಜದಿಂದ ಅಂದ್ರೆ 1 ಎಕರೆಗೆ 1.5-2 kg ಅಷ್ಟು ನಮಗೆ ಬೀಜ ಬೇಕಾಗ್ತದೆ. ಅದೇ ರೀತಿ ಬೇರುಳ್ಳ ಗಡ್ಡೆಗಳಂದ್ರೆ 1 ಎಕರೆಗೆ 2x2 ಸಾಲ ಅಂತ ಹೇಳಿದ್ರೆ ಸುಮಾರು 12,000 ಕಡ್ಡಿ ಅಥವಾ ಬೇರುಳ್ಳ ನಾಟಿ ಬೇಕಾಗ್ತದೆ. ಮೊದಲನೇ ಕಟಾವು ಇದು ಹೇಳಿದಾಗ 2 ತಿಂಗಳಿಗೆ, ನಂತರ ಪ್ರತಿ 1.5 ತಿಂಗಳಿಗೆ ಒಂದು ಸಹ ನಾವು ಕಟಾವು ಮಾಡಬಹುದು. 1 ವರ್ಷದಲ್ಲಿ 5-6 ಕಟಾವು ನಾವು ಪಡೆಯಬಹುದು. ಈ ಬೆಳೆಯ ಒಟ್ಟು ಹಸಿ ಮೇವಿನ ಇಳುವರಿ ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ 52-60 ಟನ್ ಅಷ್ಟು ಸಹ ಬೆಳೆಯಬಹುದು. ಈ ಬೆಳೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸುವ ಅಂಶವಿದ್ದು ನೆರಳಲ್ಲಿಯೇ ಉಲುಸಾಗಿ ಬೆಳೆಯುವ ಈ ಬೆಳೆಯ ವಿಶೇಷತೆ. ಅದೇ ರೀತಿ ಗ್ರೇಜಿಂಗ್ ಗಿಣಿ ಹುಲ್ಲು, ಈ ಬೆಳೆಯು ಇಳಿಜಾರು ಪ್ರದೇಶಕ್ಕೆ ಸೂಕ್ತವಾಗಿರುವುದರಿಂದ ಮಣ್ಣಿನ ಸವಕಳಿ ತಡೆಗಟ್ಟುವಬಲ್ಲದು. ಆದ್ದರಿಂದ ಇದು ಬದ ಗಟ್ಟಿ ಮಾಡಲು ಮತ್ತು ಕೃಷಿ ಹೊಂಡದ ಸುತ್ತಲೂ ಬೆಳೆಯಲು ಉಪಯುಕ್ತ. ನೆರಳಲ್ಲಿಯೇ ಉಲುಸಾಗಿ ಬೆಳೆಯುವುದರಿಂದ ಇದನ್ನು ತೋಟ ಪಟ್ಟಿಗಳಲ್ಲಿ ಸಹ ನಾಟಿ ಮಾಡಬಹುದು. ಬೀಜದಿಂದ ಆದರೆ ಪ್ರತಿ ಎಕರೆಗೆ 1-2 kg ಬೀಜ ಬೇಕಾಗ್ತದೆ, ಇಲ್ಲಾಂದರೆ 12,000 ಬೇರು ಅಥವಾ ಕಡ್ಡಿಗಳು 1 ಎಕರೆಗೆ ಬೇಕಾಗ್ತದೆ. ಸಸಿಯಿಂದ ಸಸಿಗೆ ಮತ್ತು ಸಾಲಿಂದ ಸಾಲಿಗೆ ಸುಮಾರು 50 cm ಅಂತರ ಇರಬೇಕು. ಈ ಮೊದಲನೇ ಕಟಾವು 2 ತಿಂಗಳು, ನಂತರ ಪ್ರತಿ ಕಟಾವು 45-50 ದಿನಗಳಲ್ಲಿ ಒಟ್ಟು ಹೀಗೆ 5-6 ಕಟಾವು 1 ವರ್ಷ